ಲೋಕದಿಂದ ವರ ನೀಡಿ ನೀವು ಬರಗಾಲ ಪೀಡೆ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೆವು ಭೂಮಿಗೆ ಆ ಸ್ವರ್ಗ ತಂದೆವು ನೆನೆದೇವು ನಿಮ್ಮ ಪಾದವನ್ನ ಹರಸೀರಿ ನಮಗೆ ಶುಭವನ್ನ ಪರಲೋಕದಿಂದ ವರ ನೀಡಿ ನೀವು ಬರಗಾಲ ಪೀಡೆ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೆವು ಭೂಮಿಗೆ ಆ ಸ್ವರ್ಗ ಬದುಕೆಲ್ಲ ಮಣ್ಣಿನಲ್ಲಿ ಶಕ್ತಿ ತೋಳಿನಲ್ಲಿ ಪರರ ಹಂಗು ನೀಗಿ ಮೆರೆಯ ಬಲ್ಲೆವಿಲ್ಲಿ ಬದುಕೆಲ್ಲ ಮಣ್ಣಿನಲ್ಲಿ ಶಕ್ತಿ ತೋಳಿನಲ್ಲಿ ಪರರ ಹಂಗು ನೀಗಿ ಮೆರೆಯ ಬಲ್ಲೆವಿಲ್ಲಿ ನಮ್ಮ ತಾಯಿ ಆ ಕಾಮಧೇನು ಜೊತೆಗಾರ ಬಸವ ಉಸಿರಾಗಿದೆ ಇನ್ನು ಭೂಮಿಗೆ ಆ ಸ್ವರ್ಗ ತಂದೆವು ಭೂಮಿಗೆ ಆ ಸ್ವರ್ಗ ತಂದೆವು ನೆನೆದೇವು ನಿಮ್ಮ ಸಿರಿ ಪಾದವನ್ನ ಹರಸೀರಿ ನಮಗೆ ಶುಭವನ್ನ ಪರಲೋಕದಿಂದ ಬರ ನೀಡಿ ನೀವು ಬರಗಾಲ ಬೀಡ ತರಲಾರದು ಭೂಮಿಗೆ ಆ ಸ್ವರ್ಗ ತಂದೆವು ಭೂಮಿಗೆ ಆ ಸ್ವರ್ಗ ಮೈ ಬಗ್ಗಿ ದುಡಿದೇವು ನಾವು ನಮ್ಮ ಕೈಯೆಲ್ಲ ಕಸರಾದವು ಹೊಸ ಈ ಬಾಳ ಆಹಾದಿ ಹಾಕೆವು ಗೆಲ್ಲುವೆವು ಎಂದೆಂದು ಹಿಂದಾಗೆವು ನಮ್ಮ ಬಾಳೆಲ್ಲ ಬಂಗಾರವು ಮೈ ಬಗ್ಗಿ ದುಡಿದೇವು ನಾವು ನಮ್ಮ ಕೈಯೆಲ್ಲ ಕಸರಾದವು ನನ್ನ ಕೈ ಮೇಲೆ ಕೈ ಹಾಕು ಅಣ್ಣಯ್ಯ ಇದು ದೇವರಾಣೆ ಸುಳ್ಳಲ್ಲ ಅಮ್ಮಯ್ಯ ಗಿಡವಾಗಿ ನಿನ್ನ ಮಾತು ದಿನ ದಿನ ಸಿಹಿ ಸಿಹಿ ನಮಗೆ ಜಯ ಮೈ ಬಗ್ಗಿ ದುಡಿದೇವು ನಾವು ನಮ್ಮ ಕೈಯೆಲ್ಲ ಕೆಸರಾದವು ಹೈ ದೊರೆಯಾಗಿ ನೂರು ಕಾಲ ಬಾಳಬೇಕು ಚನ್ನರ ಚನ್ನ ದೊರೆಯಾಗಿ ನೂರು ಕಾಲ ಬಾಳಬೇಕು ಚನ್ನರ ಚನ್ನ ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೆ ನೊರೆ ಹಾಲು ಜೇನಿನಂತೆ ಸೇರಬೇಕು ಮಲ್ಲಿಗೆ ಹೂವೆ ಮನದನ್ನ ಮಾರಾಯ ಊರಿಗೆಲ್ಲ ಮುಂದಾಗಬೇಕು ಭೂಮಿಗೆ ಆ ಸ್ವರ್ಗ ತಂದೆವು ನೆನೆದೇವು ನಿಮ್ಮ ಪಾದವನ್ನ ಹರಸೀರಿ ನಮಗೆ ಶುಭವನ್ನ ಪರಲೋಕದಿಂದ ಹರ ನೀಡ ನೀವು ಬರಗಾಲ ಬೀಡ ತರಲಾರದು ನಾವು ಭೂಮಿಗೆ ಆ ಸ್ವರ್ಗ ತಂದೆವು